ಕಾಡಾನೆಗಳ ಹಾವಳಿ ತಪ್ಪಿಸಲು ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸುದೀರ್ಘ ಲೈನ್ ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಡಿಜಿಟಲ್ ಪೇಮೆಂಟ್ ನಿಮ್ದಾಗಿಸಿ ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಪರ್ಸ್ ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ, ಎಲ್ಲಿಯೂ, ಯಾವಾಗ್ಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು RBI ಹೇಳುತ್ತೆ, ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಆನಂತರ ನೀವು ಕೃಷಿಲೋಕ ಕೇಳಬಹುದು. ಅದಾದ ನಂತರದಲ್ಲಿ ನೀವು ಕೃಷಿ ದರ್ಪಣ, ವಾರದ ಕೃಷಿರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟವನ್ನು ಕೂಡ ಕೇಳಬಹುದು. ಇದರ ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಓಹೋಹೋ ಬಾ ಜಯಣ್ಣ, ದ್ಯಾಕಪ್ಪ ಬೋದಿನ ಆಗ್ಬಿಟ್ಟಿತ್ತು ನಿನ್ನ ನೋಡಿ. ಅಯ್ಯ, ನೀನೆಲ್ಲ ಚಾಮರಾಜನಗರದ ಕಡೆ ಕಡದೆದ್ದಿದ್ದೆಂತಲಪ್ಪ. ಹೋಕಪ್ಪ, ನಾನು ಕಮಲಕ್ನಯ್ಯ ಒಂದ್ ಪರಕೆಯ ತಕೊಂಡು ಸುಣ್ಣ ಪಣ ಎಲ್ಲ ಮಡಿಕೊಂಡು ಹಂಗೆ ಎಲ್ಲ ತಾರಿಸ್ ಕೆಡ್ಬಿಟ್ಟಿದೀವಿ ಮನೆಯೆಲ್ಲ. ಬಿಡು ಬಿಡು, ನಿಮ್ಮನೆ ತಾವಕು ಬಂದ ಯಾಕಪ್ಪ? ಅಲ್ಲ, ಸುಣ್ಣ ಒಡಿಯುಮ ಅಂತ ನಿಮ್ ಹೆಂಡ್ರು ನಮ್ಮ ಗಂಡಾಳೆ ಬತ್ತದೆ ಅದೇ ಮಾಡ್ತತೆ ತಕಳಿ ಜಯಣ್ಣವ್ರೇ, ನೀವು ಮಾಡ್ಕೊಟ್ರೆ ಇನ್ನೂ ಸೋಂಬೇರಿ ಆಗ್ಬಿಡ್ತದೆ ಅಂತಂದ್ಲ. ಇದು ಅಂತ ಹೇಳ್ತಾಳಲ್ಲ ಬಾ, ಏನ್ ನನ್ನ ಏನು ಅನ್ಕೊಂಡ್ಬಿಟ್ಟಿದ್ದು? ಪ್ರೀತಿ ಪ್ರೀತಿ ಗಂಡಾಳ ಅಂತ ಕಣ್ಣ ನೀನು ಕಟ್ಟಾಳು ಮತ್ತ ಅಷ್ಟೆಲ್ಲ ಹೊಗಳಿರ್ಬೇಕಾದ್ರೆ ಬಕೆಟು ಸುಣ್ಣ ಪೊರಕೆ ಹಂಗೆ ಮಡಗಿದೀನಿ ತಕ ಹೋಗಿ ಬಿರ್ ಬಿರ್ನೆ ಎಲ್ಲೆಲ್ಲಿ ಸುಣ್ಣ ಹೊಡ್ಕತಿಯ ಹೊಡ್ಕಬಿಡು. ಆದ್ರೆ ನೀನು ಆಟ್ಕುಳಿ ಗೊತ್ತಾಯ್ತು ಕಣ್ಬಿಡು, ನೀನು ಯಾವಾಗ ಒಂದ್ ಬಕೆಟ್ ಅಲ್ಲಿ ಸುಣ್ಣ ಪೊರಕೆ ಅದ್ ತಂದಿದ್ದೀನಿ ಅಂತ ಇಡಗ್ಲು ಅದಕ್ಕೂ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟದೆ. ಏನಪ್ಪ, ಯಾಕೆಂದ್ರೆ ನಾನ್ ಹೊಡೆದಿದ್ದೀನ ಕಮಲಕ್ನು ಹೊಡ್ಕೊಂಡವಳ, ನೀನ್ ಬರೀ ಕೈಲಿ ಇಡ್ಕೊಂಡ್ರ ಸಾಕು, ಬರ ಬರ ಬರ ಅಂತ ಹೊಡ್ಕೊಬಿಡ್ತಾ. ಅದೇ ಇದು ಪಿಕ್ಚರ್ ನಾಗಿಲ್ವಪ್ಪ. ಏನ ಅದ್ ಯಾವ್ದೋ ಒಂದ್ ಇದಕ್ಕ ಮದ್ವೆಗೋ ಮುಂಜಿಗೋ ಯಾರೋ ಬತ್ತವ್ರೆ ಸುಣ್ಣ ಅವ್ರಿಗೂ ಹೊಡೆದು ಬಿಡ್ತಾರ. ಅದ ಅಷ್ಟೊಂದ್ ಚೆನ್ನಾಗದೆ ಪಿಕ್ಚರ್ ಅಲ್ಲಿ ಹಂಗೆ ಮಾಡುವ ಅಂತ ಏನಾರು ನೀನ್ ತಂದ್ ಮಡಗಿದಯ್ಯ, ಅದನ್ನ ನಿನಗ್ ಬಳಿಯಮ್ಮ ಅಂತ ಅನ್ಕೊಂಡು ಕಮಲಕ್ಕ ಸಂಕ್ರಾಂತಿ ದಿವಸ ಎಳ್ಗಿಳ್ ಕೊಡ್ತೀನಿ ಅಂದ್ರೆ ಹೋಗಿಗಿಯಲ್ಲಿ ಸಹಸ ಸುಣ್ಣ ಹೊಡೆದ್ಬಿಟ್ರೆ ಕಷ್ಟ ಬಿಡವ. ಅದೇನು ಜಯಣ್ಣ ಹೇಳ್ತಾನ ಅದನ್ನ ಮಾಡೋದುಂಟ, ನಿನಗ್ ಬಳಿಯೋದುಂಟ, ಎಲ್ಲಾರು ನನಗ್ ಬಳಿತೀಯ. ಅಲ್ಲ, ನಿನಗ್ ಬಳಿದ್ರು ಚೆನ್ನಾಗಿ ದಪ್ಪಾಗಿ ದುಡಮಾಗಿದೆ, ಚೆನ್ನಾಗಿ ಕಾಣ್ತಿದ್ದಯ್ಯ, ಎದ್ದಾಳು ನೀನು ಬಿಡಪ್ಪ. ಏನೋ ಮನ್ಸ್ನಾಗ ಅದೇ, ಅವನೇನು ಹೇಳ್ಕೊಡೋದಿಲ್ಲ ಏಕಿತ. ಇದು ಸುಣ್ಣನೆ ತಗೊಂಡು ಅದನ್ನೇನು ಅದನ್ನೇ ತಲೆ ಮೇಲೆ ಮಗುಚಾಕ್ ಬಿಡ್ತಾನೆ. ಚಾಮರಾಜನಗರಕ್ಕೆ ಚಾಮರಾಜನಗರದಲ್ಲಪ್ಪ ಅದೇನೋ ಯಾರು ಆಕಾಶ್ ವೇಣಿ ಅವರು ಅದೇನೋ ಕಾರ್ಯಕ್ರಮ ಮಾಡದ್ರಂತೆ. ಹೌದೇ? ಅದಕ್ಕೆ ನಾವೆಲ್ಲ ಆಡವ್ರನ್ನ ಪಾಡವ್ರನ್ನ ಎಲ್ಲಾರ ಕಡೆ ಒಂದ್ ಕಡೆ ಸೇರಿ ಅಂತ ಹೇಳಿದ್ರು ಅಲ್ಲಿ ಅವ್ರು ಒಬ್ರು. ಅದಕ್ಕೆ ಹೋಗಿದ್ದಿಕ್ಕಪ್ಪ ನಾನು ಇನ್ನೂ ಕರ್ಕೊಂಡು ಹೋಗಮ್ಮ ಕಮಲಕ್ಕನ್ನು ಕರ್ಕೊಂಡು ಹೋಗಮ್ಮ ಅಂತ ಅನ್ಕೊಂಡು ಬಿರುನ್ ಬಂದ್ಬಿಡಿ ಅಂತಂದ್ರು. ಹಂಗೆ ಬಸ್ ನಾಗ ಹತ್ಕೊಂಡ್ ಹೊಟ್ಟೋಬಿಡಿ ಅಲ್ಲೇ ನಿಂತಿದ್ದಲ್ಲ ನಾವು ಚೆನ್ನಾಗಿ ಆಡ್ಬಿಟ್ರೆ ಅನ್ಬಿಟ್ಟು ಅವ್ನ್ ಕರ್ಕೊಂಡು ಹೋಗಿಲ್ಲ. ಹೇಳದ್ ಕೇಳಿಸ್ಕೊಳ್ಳ ಅವಕಾಶ ಮಿಸ್ ಆಯ್ತಲ್ಲ. ಈಗ ನಿಮ್ಮಿಬ್ರು ಚೆನ್ನಾಗಿ ಆಡ್ತಿದಾರಿ ಗೊತ್ತು ನನಗ, ಆದ್ರೆ ಪ್ರೈಸ್ ಬರೋದು ಯಾರ್ಗ್ಯ? ನನಗೇನೆ. ನನಗ ಬಿಡು ಆಯ್ತು ಬಿಡವ. ಈಗ ಹಂಗೆ ಹೋಗಿ ಅವನಿಗೆ ಪ್ರೈಸ್ ಬರ್ತದ ಗೊತ್ತಾ? ಹೇಳು ನೋಡಮ್ಮ. ಗೊತ್ತಿಲ್ಲ ಕಣ್ಣ. ನಂದ್ ಕೇಳಿ ಗಟ್ಟಿಯಾಗಿ ಕಿರ್ಚ್ಕತ್ತ. ಅದಕ್ಕೆ ಒಂದ್ಸರಿ ಪ್ರೈಸ್ ಕೊಟ್ಬಿಟ್ರೆ ಇನ್ನೊಂದ್ ಕಿತ ಬರಬೇಡ ನೀನು ಅಂತ ಹೇಳ್ದಂಗ. ಅದ್ಯಾಕಪ್ಪ ಎಷ್ಟು ಮನೇಲಿ ಜೋಡಿಸ್ಕೊಂಡಿದ್ದಾನು ಪ್ರೈಸ ನೋಡಿದಯ ನೀನು? ಬಂದು ಇನ್ನೊಂದ್ ಕಿತ ನೋಡು. ಅದಕ್ಕೆ ಹೋಗಿದ್ನಲ್ಲಪ್ಪ ಅಲ್ಲಿ ಹಂಗೆ ಹೇಳ್ತಿದ್ರು ಅದ್ ಯಾವ್ದೋ ಈ ಸ್ಕೂಲ್ನಾಗ ಕಾರ್ಯಕ್ರಮ ಮಾಡದರಂತೆ. ಮತ್ತ ಅಲ್ಲಿ ಜಯಣ್ಣ ಈಗ ಚಾಮರಾಜನಗರದಲ್ಲಿ ಏನೋ ಜನಪದ ಅಂತಾರಲ್ಲಪ್ಪ ಆಡು ಹಸ ಎಲ್ಲ ಅದಲ್ಲ ಅದ್ರ ಬಗ್ಗೆನು ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಮಾತಾಡ್ದಾರಂತೆ. ಈ ಸ್ವಾಲಿಗ್ರದ್ದು ಕುಣಿತ ಐತಲ್ಲ ಅದು ಇದ್ದದಂತೆ. ಅದು ಗೋರ್ಖಾನ ಅಲ್ವಪ್ಪ ಏನೋ ಚಂದಾಗಿರ್ತದೆ. ಚಂದಾಗಿರ್ತೈತಂತೆ ಮೈಸೂರು ದಸರಾ ತಾವು ಅದ ಆಡಿದ್ರು ನೋಡ್ದೆ ಅಲ್ಲಿ ಹೇಳಿದ್ರು ನೀವಿನ್ನೂ ರಂಗನ್ ಬೆಟ್ಟ ತಾವ್ ಹೋಗ್ಬೇಕು ಬಹು ಚಂದಾಗಿರ್ತೈತೆ ಅಂತ. ನೀನ್ ಹೆಂಗಿದ್ರು ಹೇಳ್ದಲ್ಲ ಅಲ್ಲಿ ಬಂದ್ರು ಕಾಣ್ತದ ದಿಟ್ಟ ಬಿಡು ಬತ್ತಾರ ಕಣ ಅವ್ರು. ಹಂಗಿಯೇ ಈ ಆಕಾಶವಾಣಿನಾಗೆ ಆಡವ್ರಿಗೆ ಅದೇನೋ ಧ್ವನಿ ಪರೀಕ್ಷೆ ಮಾಡ್ದಾರಂತಲ್ಲಪ್ಪ ಅದಕ್ಕೆ ಸಂಬಂಧಿಸ್ದಂಗೆಯೇ ಒಂದೊಂದು ವಿದ್ವಾಂಸರು ಮಾತಾಡ್ದಾರಂತೆ. ನೋಡ ಯಾವತ್ತು ಇದ್ದದಪ್ಪ ನಡ್ದದ ಇದು? ಅಪ್ಪ ನನಗೆ ಹೇಳದ್ದು ಅದೇನ ಬರ ಶುಕ್ರವಾರ 17ನೇ ತಾರೀಕು. ಹದಿನೇಳನೇ ತಾರೀಕು ಅಂತ ಕಪ್ಪ. ಕಮಲಕ್ಕ ಎಳ್ಳು ಪೊಳ್ಳು ಓಸಿ ಜಾಸ್ತಿನೇ ಮಾಡಿಕೋ. ಅಲ್ಲಿ ಜನ ಬಂದಿರ್ತಾರಲ್ಲ ಎಲ್ಲಾರ್ಗು ಹೇಳ್ಕೊಡೋದು ಒಳ್ಳೆ ಮಾತಾಡಿ ಇನ್ನೊಂದು. ಇನ್ನೇನ್ ಕೆಟ್ಟ ಮಾತಾಡಕ್ ಬಂದಾರಪ್ಪ ಅವ್ರೆಲ್ಲ? ಅಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನಲ್ವೇನಣ್ಣ? ಅದೇ ತಂದಿರು ಇನ್ನೇನು ಬ್ಯಾಗ್ ನಾಗ ಇಟ್ಕೊಂಡಿರು ನಮ್ಗೂ ಬೇಕಲ್ಲ. ಭಾಷಣ ಕೇಳ್ತಾ ಕೇಳ್ತಾ ಬಾಯ್ ಆಡ್ಸಕ್ ಶುರು ಮಾಡ್ಬಿಟ್ಟಿ. ಇವನು ಆಡೇಳ ಕುಂತ್ಕತ್ತಾನಲ್ಲ ಮೇಲೆ ಇಲ್ವಾ ಚೆನ್ನಾಗಿ ಹೇಳಿ ತಿನ್ನಿಸ್ಬಿಡ ಅವನು. ಅಷ್ಟೇ ಅಂದ್ರೆ ಗಂಟ್ಲು ಕೆಡಿಸ್ಕೊಂಡಿ ಅಂತಪ್ಪ. ನಿಂಗು ಮೊದಲನೇ ಬಹುಮಾನ ಬರ್ಲಿ ಅಂತ ಕಿರ್ಚದ್ರಲ್ಲಪ್ಪ. ನೀನೇ ಹೇಳ್ದೆ ನನಗೆ ಪ್ರೈಸ್ ಬರ್ತದೆ ಅಂತ. ಏನೋ ಉಳ್ಳಿ ಸಾರ ಗಿಳ್ಳಿ ಸಾರ ಕುಡ್ಕೊಂಡು ಗಂಟ್ಲು ವಸ್ ಉದ್ದ ಮಾಡ್ಕೊಂಡು ಚೆನ್ನಾಗಿ ಆಡು ಅನ್ನೋದ್ ಬಿಟ್ಬಿಟ್ಟು ಎಳ್ಳ ತಿನ್ಕೊಂಡು ಗಂಟ್ಲ ಕೆಡಿಸ್ಕ ಅಂತ ಹೇಳ್ತಿದ್ರೆ ಗಂಟ್ಲು ಕೆಡಲ್ಲ ಕಣ್ಣ ಇನ್ನು ಚೆನ್ನಾಗಾಯ್ತದೆ. ಹೌದವ್ವ ಅಣ್ಣ ತಿನ್ಕೊಂಡು ಬರೀ ಎಳ್ಳೆ ತಿಂದ್ರೆ ಸಮಸ್ಯೆ ಆಯ್ತದೆ. ಆದ್ರೆ ಎಳ್ಳಿನ ಜೊತೆ ಏನೇನ್ ಇರ್ತೈತಿ ಹೇಳು ನೋಡೋಣ. ಪಟ್ಟೆಲ್ಲ ಅಲ್ವಪ್ಪ ಆಮೇಕೆ ಕೊಬ್ರಿ ಕೊಬ್ರಿ ಆಮೇಲಿಂದ ಬತಾಸು ಅದೆಲ್ಲ ಆಗ್ತಾರೀಜ. ನೀನ್ ಸರಿಯಾಗಿ ಹೇಳು ಮೊದ್ಲಿಂದ ಅದೇನೇನ್ ಇರ್ತೈತೆ. ಕಮಲಕ್ಕ ನೀ ಹೇಳವ ಕರೆಕ್ಟ್ ಆಗಿ ಎಳ್ಳನ್ನ ಬೆರೆಸ್ತೀಯಲ್ಲ ಏನೇನ್ ಇರ್ತೈತಿ ಹೇಳು. ಎಳ್ಳು ಕಡ್ಲೆ ಬೀಜ ಉರ್ಗಡ್ಲೆ ಬೆಲ್ಲ ಕೊಬ್ರಿ ಆಮೇಕೆ ಅವ್ನ ಇನ್ನೇನ ಬೆಂಡು ಬತಾಸು. ಈಗ ಸಂಕ್ರಾಂತಿ ಅನ್ನದ ಸುಗ್ಗಿ ಹಬ್ಬ ಅಂತಾರೆ ಯಾಕಣ್ಣ ಹಂಗಂದಾರು? ಸುಗ್ಗಿ ಅಂದ್ರೆ ಗೊತ್ತಿಲ್ಲಪ್ಪ ನಮ್ಗೇನು ಅಪೂರ್ವ ಅದು ಅಲ್ಲಕ್ಕಪ್ಪ. ನಮ್ಮೆಲ್ಲ ವರ್ಷ ಪೂರ್ತಿ ದುಡ್ದಿರ್ತೀವಿ ಅಲ್ವಾ? ಕಣ ಗಿಣ ಕಟ್ಕೊಂಡು ರಾಶಿ ಪೂಜೆ ಮಾಡ್ಕೊಂಡು ನಮ್ ದನಗಳಿಗೆಲ್ಲ ನಾವು ಹೊಸ ಈಗ 15 ದಿನ ರೆಸ್ಟ್ ಕಣ್ಣ ರೆಸ್ಟ್ ನಮ್ ಜಾನುವಾರಿಗೆಲ್ಲ. ಈ ಎಳ್ಳದಲ್ಲ ಅದ್ರಾಗ ಒಂದು ಇಜ್ಞಾನ ಅದೇ ಎಣ್ಣ ಇಜ್ಞಾನ ಇಜ್ಞಾನ ಇದ್ದದ. ನೀನೇನಂದ ಎಣ್ಣ ಎಣ್ಣ ಎಳ್ಳಲ್ಲಿ ಅಂತ ಹೇಳ್ತಾವನೆ. ಅಲ್ಲ ಅಲ್ಲ ಎಣ್ಣೆ ಇರ್ತೈತೆ. ಈಗ ಒಂದ್ ಕಿತ ಹಂಗೆ ಯೋಚನೆ ಮಾಡು ಎಳ್ಳು ಯಾವಾಗ ಬೆಳೆಯದ್ ನೀನು? ಎಳ್ಳ ಎಳ್ಳ ಯಾವಾಗ ಕಾರ್ತಿಕ್ ಮಾಸ ಯಾವಾಗ ಬೆಳೆಯದ್ ನೀನು? ಎಳ್ಳ ಎಳ್ಳ ಪೂರ್ವ ಮುಂಗಾರನ ಅಲ್ವಪ್ಪ. ಏಪ್ರಿಲ್ ಮೇನ್ ಆಗಿ ಎಳ್ ಬೆಳೆಯೋದು ಇಲ್ವಾ? ಇನ್ನು ನೆಲಗಡಲೆ ಬೆಳೆಯೋದು ಯಾವಾಗ? ಮುಂಗಾರನಾಗೆ. ಕಡಲೆ ಕಬ್ಬು ವರ್ಷ ಪೂರ್ತಿ ಬೆಳಿತೀವಿ. ಇನ್ ಕೊಬ್ಬರಿ ಹಾಕ್ಬೇಕು ಅಂದ್ರೆ ತೆಂಗಿಂದಿರ್ಬೇಕು. ಏನವ ಏನೇನ್ ಇರ್ತೈತೆ ಲೆಕ್ಕ ಹಾಕು. ಕಡ್ಲೆ ಹಿಂಗಾರ್ನಾಗ ಬೆಳೆಯೋದು. ಹಿಂಗಾರಾಗೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಇಲ್ವಾ? ಇವೆಲ್ಲ ಬಳಸ್ಬಿಟ್ಟು ನೀನು ಎಳ್ಳ ಮಾಡ್ಬೇಕು ಅಂದ್ರೆ ಇವೆಲ್ಲ ಚಂದಾಗಿ ಬೆಳೆ ಬಂದಿರ್ಬೇಕು ಅಂತಲ್ವಾ ನಿನ್ ಜಮೀನಾಗೆ. ಇದು ಮೊದಲನೇ ಪಾಯಿಂಟ್. ಎಳ್ನೇ ಪಾಯಿಂಟ್, ಈಗ ನಿನ್ ಜಮೀನಾಗೆ ತೆಂಗಿರ್ಬೇಕು, ಕೊಬ್ಬರಿ ಆಗ್ಬೇಕು ಅಂದ್ರೆ ನೀನ್ ಕಬ್ಬು ಬೆಳೆದಿರ್ಬೇಕು, ವಾಣಿಜ್ಯ ಬೆಳೆ ಬೋರು ಮುಂಗಾರ ಎಳ್ ಬೆಳ್ಕೋಬೇಕು, ನೆಲಗಡ್ಲೆ ಬೆಳ್ಕೋಬೇಕು, ಹಿಂಗಾರ್ನಾಗೆ ಕಡ್ಲೆ ಬೆಳಿಬೇಕು. ಇವೆಷ್ಟೆಲ್ಲ ಚೆನ್ನಾಗಿ ಬಂದಿದ್ರೆ ನಿನ್ ಸುಗ್ಗಿ ಚೆನ್ನಾಗಿರ್ತೈತೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ, ಎಳ್ಳು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರ್ತೈತೆ. ಚಳಿಗಾಲದಲ್ಲಿ ಚರ್ಮ ಒಡೆಯೋದಿಲ್ಲ, ಎಣ್ಣೆ ಅಂಶ ದೇಹಕ್ಕೆ ಬೇಕು, ಮೂಳಿಗೆ ಬೇಕು ಅಂತ. ಎಷ್ಟು ಚೆಂದಾಗಿ ಈ ಜ್ಞಾನ ಮಾಡಿ ನಮ್ಮ ಹಿರೇಕರು ಈ ಪದ್ಧತಿಯ ತಂದವ್ರೆ, ನೀನೇ ಒಂದ್ ಕಿತ ಯೋಚನೆ ಮಾಡು. ನಾನು ಹಂಗೆ ಕಟ್ಟಮೆ ಕುತ್ಕೊ ಯೋಚನೆ ಮಾಡ್ಬಿಟ್ಟ ಜಯಣ್ಣ. ಅಲ್ಲ ಹಿಂಗದಲ್ಲ, ಇದ್ ಯಾಕೆ ಕೊಡ್ತಾರೆ, ಇದ್ರ ಹಿನ್ನೆಲೆ ಏನಿದ್ದಿರ್ಬೋದು. ಈಗ ಮುಂಚೆ ನೋಡಪ್ಪ, ಯಾವ್ದೇ ಹಬ್ಬ ತಗ, ಅದು ಕೃಷಿ ಸಂಸ್ಕೃತಿ ಆಧಾರವಾಗಿರೋ ಹಬ್ಬಪ್ಪ ಎಲ್ಲ ಅಲ್ವಾ. ಅಂದ್ರೆ ಕೃಷಿಕರು ಈ ಹಬ್ಬ ಸಂದಾಗ್ ಮಾಡ್ಬೇಕು ಅಂತಾದ್ರೆ ಮೊದಲನೇದ್ ಏನ್ ಹೇಳು, ಇಷ್ಟೆಲ್ಲ ಬೆಳೆ ಚಂದಾಗ್ ಬಂದಿರ್ಬೇಕು. ಎಳ್ನೇದು ಪಾಯಿಂಟ್ ಅದ ಇನ್ನೂ. ಈಗ ಸಂಕ್ರಾಂತಿ ದಿವಸ ಯಾವ ಜಾನುವಾರು ಪೂಜೆ ಮಾಡ್ತೀಯ ಹೇಳ್ ನೀನು? ನಮ್ ದನ ಕರುಗಳಿಗಲ್ವಪ್ಪ, ಒಂದೇ ಅಲ್ಲ ಕವ್ವ, ಎತ್ತುಗಳನ್ನು ಪೂಜೆ ಮಾಡ್ತಾರೆ. ಯಾಕೆ ಹೇಳು ಪೂಜೆ ಮಾಡೋದು ಎತ್ತ? ನೀನು ಒಬ್ನೇ ದುಡ್ದಿಯಾ ವ್ಯವಸಾಯಕ್ಕೆ? ಬಸವಣ್ಣ ದುಡಿತದೆ. ಬಸವಣ್ಣಂಗೆ ಮೇ ಜೂನ್ ಶುರು ಆಗ್ಬಿಟ್ರೆ ಜನವರಿ ವರೆಗೂ ಪುರ್ಸತ್ತೆ ಇಲ್ಲ, ಪುರ್ಸತ್ತೆ ಇಲ್ಲ ಬಿಡು. ಹಿಂದಿಂಕಿತ ನಮ್ ತಾತ ಹೇಳಮ್ಮ, ಆಗ ಹೋಗಿ ನಾವು ದುಡಿಯಕ್ ಶುರು ಮಾಡಿದ್ರೆ ಮೈ ಮೇಲೆ ಮಣ್ಣು ಇರ್ತತಲ್ಲ, ಅದ್ರ ಮೇಲೆ ಬೀಜ ಹಾಕಿದ್ರೆ ಸಸಿ ಒಟ್ಕತದೆ ಅಂತ. ಅಷ್ಟು ಕಷ್ಟಪಟ್ಟು ಬಸವಣ್ಣ ದುಡಿತಾನೆ, ರೈತನು ದುಡಿತಾನೆ. ಈಗ ಬಸವಣ್ಣಂಗೆ ರೆಸ್ಟ್ ಯಾವಾಗ? ಈಗ್ಲೇ. ಈಗ ಅದಕ್ಕ ಏನ್ ಮಾಡ್ತಾರೆ, ಸಂಕ್ರಾಂತಿನಾಗೆ ಬಸವಣ್ಣನ ಮೈ ತೊಳಿತಾರೆ, ಕೋಡ ಪಾಲಿಸ್ ಮಾಡ್ತಾರೆ. ಏನ್ ಅಲಂಕಾರ ಮಾಡ್ತಾರೆ ಗೊತ್ತಾ ಕಮಲಕ್ಕೆ ಬಸಣ್ಣ? ಅಲ್ಲಪ್ಪ ಅದಕ್ಕೆ ಹುಚ್ಚು ಕಟ್ಟದೇನು, ಕೊಂಬಿಗೆ ಟೇಪ್ ಕಟ್ಟದೇನು, ಟೇಪು ಗೆಜ್ಜೆ ಹಾಕುದೇನು, ತಳ್ಳಾಡ್ಸಿದ್ರೆ ಗಳ ಗಳ ಗಳ ಅಂತದೆ, ಕಾಲಿಟ್ರೆ ಝಣ್ ಝಣ್ ಝಣ್ ಅಂತದೆ. ಅಡಿಗಿಡಿ ಸಿಗಾಕಂಬಿಟ್ಟಿ ನೆನ್ಸ್ಕೊಳ್ಳೇಬೇಕು. ಅದ್ ಯಾವ್ದೋ ದೇವಸ್ಥಾನದಾಗೆ ಅಲ್ವಪ್ಪ, ಅದೇನೋ ಜನ ಅದ್ ಯಾವ್ದೋ ಟಿಕೆಟ್ ತಗೊಳಕ್ ಹೋಗ್ಬಿಟ್ಟು ಪಾಪ ತೀರ್ಕೊಂಬಿಟ್ರಂತಲ್ಲವ, ಅದನ್ಯಾಯವಲ್ವಾ? ಕಾಲ್ ತುಳಿದ ಅದು ಮನ್ಸರು ಮಾಡಿರೋದು ಹೇಳುದ್ದು, ಕಾಲು ಅದ್ರ ಪಾದ ಇಡಾಗ ಯಾವ್ದೋ ದೇವಸ್ಥಾನಕ್ ಹೋಗಿದ್ದೆ, ಅಲ್ಲಿ ಬಸವಣ್ಣ ಮಡಿಕೊಂಡವ್ರೆ, ಅಲ್ಲಿ ಮಗಿನ ಮೇಲೆ ಕಾಲ್ ಮಡಗ್ತದೆ ಬಸವಣ್ಣ, ಆಶೀರ್ವಾದ ಮಾಡ್ತತೆ. ಇಲ್ಲಿಯೇ ಮಳವಳಿದ್ದಕ್ಕೆ ನಾನು ನೀನು ಬಂದಿದ್ದ ಮರ್ತ್ ಬಿಟ್ಟಿದ್ದೀನಿ, ಅದು ಆಶೀರ್ವಾದ ಮಾಡ್ತದ್ಕವ್ವ. ನೋಡಕ್ ಹೆಂಗದೆ ಗೊತ್ತಾ ಬಸವಣ್ಣ, ಟರ್ನ್ ಗಟ್ಲೆ ತೂಗ್ತದೆ, ಕಾಲ್ ಎಷ್ಟ್ ಚಂದ ಮಡಗ್ತದ್ ಗೊತ್ತೇ ಮಗು ಮೇಲೆ ನೋಡ್ಬೇಕು. ಈಗ ಬಸವಣ್ಣ ಅಂತಿದ್ದಾಗ ನಮ್ಮ ಹಳ್ಳಿ ಕಡೆ ಹೇಳಲ್ವಪ್ಪ, ಅದೇ ತುಂಬಿದ ಒಳೆಯಾಗೆ ಕೊಂಬು ಕಾಣಿಸುತ್ತಾವ, ಇಂಬುಳ್ಳ ಇಳಿಲ ಬಸವಣ್ಣ ಬರುವಾಗ ಗಂಗೆದ್ದು ಕೈಯ ಮುಗಿದಾಳು ಅಂತ. ಹೆಂಗಿದ್ದದು ಜಯಣ್ಣ? ಗೋಸಂದಾಗಿ ಹೇಳ್ದೆ ಬಿಡು. ಅದು ನೋಡು, ತುಂಬಿಕೊಂಡ್ ಬತ್ತಾರ ಒಳಗೆ ಎದುರಾಗಿ ಬಸಣ್ಣ ಈಜ್ಕೊಂಬತ್ತವನೆ, ಅದ್ರ ಕೊಂಬ್ ಮಾತ್ರ ಕಾಣಿಸ್ತಾ ಇದೆ ಆಯ್ತಾ. ಆ ಕೊಂಬ್ ಹೆಂಗ್ ಕಾಣಿಸ್ತಾ ಇದ್ರೆ, ಕೊಂಬ್ ಹತ್ರ ಬಂದು ಮತ್ತ ನೀರು ಇಳಲ್ವಪ್ಪ ಆ ಡುಬ್ಬ, ಅದು ಸೇರ್ಕೊಂಡ್ ಎರಡ್ ಭಾಗ ಆಗ್ತಾ ಹೋದಾಗ ಗಂಗೆನ ಎದ್ದು ನಮ್ ಬಸಣ್ಣನ ಕೈ ಮುಗಿತಾವಳೆ ಅಂದಂಗೆ. ಹೆಂಗಿದ್ದದು ಗೋಸಂದಾಗದೆ, ಗೋಸಂದಾಗದೆ. ಅಷ್ಟೇ ಅಲ್ಲ, ನಿಂಗೆ ಇನ್ನೂ ಒಂದ್ ಹೇಳ್ತೀನಿ ಕೇಳು. ಈಗ ಸಿರಿಂಗಪಟ್ಟಣದಾಗೆ ಯುದ್ಧ ಆಯ್ತಲ್ಲ, ಅವಾಗ ಇಲ್ಲಿ ಅಮೃತ್ ಮಹಲ್ ಕಾವಲ್ ಅಂತದೆ ಸುರ್ತಾವ್ ಮಾಡವ್ರೆ, ಅಲ್ಲಿ ಅಮೃತ್ ಮಹಲ್ ಓರಿಗಳನ್ನ ಸಾಕ್ತಿದ್ರಂತೆ. ಆ ಇವರು ಹೈದರಾಬಾದ್ ಇಂದ ಬಂದು ಮುತ್ಕೆ ಹಾಕಕ್ ಬಂದಾಗ ನಮ್ಮ ಮೈಸೂರು ಮಹಾರಾಜರು ಏನ್ ಮಾಡಿದ್ರಂತೆ ಗೊತ್ತೇ, ಈ ಅಮೃತ್ ಮಹಲ್ ಹಸುಗಳು ಕೋಡ್ಗೆ ಎರಡೂ ಕಡೆಗೆ ಏನು ಪಂಜು ಬಟ್ಟೆಯ ಬಿಗದ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಬಿಟ್ಬಿಟ್ರಂತೆ. ಅವ್ರು ನೋಡ್ದವ್ರಿಗೆ ಬೆಟ್ಟದಿಂದ ಸೈನಿಕರು ಕೈಯಲ್ಲಿ ಎರಡು ಸಾಲಲ್ಲಿ ದೊಂದು ಹಿಡ್ಕ ಇಳಿತಾವ್ರೆ ಅಂತ ಎದ್ರಕೊಂಡು ಓಟ ಕಿತ್ಬಿಟ್ರಂತವ್ರು. ನೋಡಪ್ಪ ಏನ್ ಪಿಲಾನ ಮಾಡವ್ರೆ ಅವರು ಅಂದ್ರ, ಇದನ್ನ ಬೋ ಸಿನಿಮಾದಾಗು ತೆಗೆದವ್ರೆ ಇಲ್ವಾ ಅಂದ್ರೆ. ಎತ್ತು ಅಂದ್ರೆ ಹೆಂಗೆ ಗೊತ್ತೇನಪ್ಪ, ಎತ್ತು ಅಂದ್ರೆ ಎತ್ತದೆ ಅಂತ. ಎನ್ನ ಕುಟುಂಬ ಕುಟುಂಬ ಆಮ್ಯಾಕ್ ಇನ್ನೂ ಒಂದ್ ತಿಳ್ಕ, ಎತ್ತಿದ್ರೆ ಎದೆ ಇರ್ತದೆ ರೈತನಿಗೆ ಅಂತಾರೆ. ನೋಡಪ್ಪ ಎಂತ ಮಾತು, ಎತ್ತಿಲ್ದವನು ಎದಿಲ್ಲ. ಹಂಗೆ ಎತ್ತಿಗೆ ಅಲಂಕಾರ ಮಾಡ್ತಾರೆ, ಆಮೇಲೆ ಗಾಡಿ ಕಟ್ಟಿ ಗಾಡಿನೂ ಓಡಿಸ್ತಾರಲ್ಲ ಅವರು, ಕಾಂಪಿಟೇಷನ್. ಹೌದೌದು ಬಿಡಪ್ಪ. ಈಗ ನೋಡಪ್ಪ, ಈಗ ಎತ್ತು ದನ ಕರ ಎಲ್ಲ ಈ ಜಾತ್ರೆಗಳಿಗೂ ಬಂದ್ಬಿಡ್ತಾವ. ಈಗ ಜಾತ್ರೆ ಸೀಸನ್ ಅಲ್ವೇ, ಸೀಸನ್ ಅಲ್ವಪ್ಪ. ಈಗ ನೋಡು, ಮೂಗೂರು ಜಾತ್ರೆ ಮುಂದೆ, ಚಿಕ್ಕಲ್ಲೂರು ಜಾತ್ರೆ ಹಿಂದೆ ಅಂತ ಹೇಳಲ್ವಪ್ಪ. ಈಗ ಇಡೀ ನೋಡವ್ವ, ಜನವರಿ ತಿಂಗಳಾಗೆ ಮೊದಲ ಜಾತ್ರೆ ಬರೋದೇ ಈ ಮೂಗೂರು ಜಾತ್ರೆ ಅಲ್ವವ್ವ. ಅದಾದ್ಮೇಲೆ ಸುಮಾರು ಕಡೆ ಜಾತ್ರೆಗಳು ನಡೀತಾರೆ. ಆಮೇಕಿಂದ ಕ್ಯಾರ್ ನಗರ ಒಂದ್ ಇದೆಲ್ಲ ದೊಡ್ಡ ಜಾತ್ರೆ ನಡೀತದೆ. ಚುನ್ಚುನ್ ಕಟ್ಟಕಪ್ಪ, ಚುನ್ಚುನ್ ಕಟ್ಟೆ ಜಾತ್ರೆ, ಕ್ಯಾರ್ ಪೇಟೆ ತ ಒಂದ್ ನಡೀತದೆ, ಹಾಸನದ ಜಾತ್ರೆ ನಡೀತದೆ, ಎಲ್ಲಾ ಕಡೆ ನಡೀತದೆ. ಚನ್ನರಾಯಪಟ್ಟಣದಾಗ ನಡೀತದೆ, ಒಂದ ಎರಡ ಶುರು ಹಚ್ಕೊಬಿಟ್ರೆ ಜನವರಿಯಿಂದ ಏಪ್ರಿಲ್ ವರ್ಗು ಜಾತ್ರೆನೆ ತಿರಿಕ ಇರ್ಬೋದು. ಈಗ ಒಂದು ಇದ ಮಾಡ್ಬಿಡಣಕ್ಕಪ್ಪ, ಏನ್ ಹೇಳ್ತಾರಲ್ಲವ ಈ ಮನೆ ಕಟ್ಟಕ್ಕೆ ಈ ಪಿಳಾನ್ ಮಾಡ್ದಂಗೆ, ಅದೇ ಜಾತ್ರೆಗೆ ಹೋಗೋ ಪ್ಲಾನ್ ನೀರ್ ನಕ್ಷೆ ಅಂತಾರಂತಲ್ಲವ್ವ, ಅದನ್ನ ಮಾಡ್ಬಿಡಮ್ಮ. ಜಯಣ್ಣ ನೀನು ಚೆನ್ನಾಗಿ ಬರೀತಿದ್ದೀ ಆಯ್ತಾ, ನೀನು ಅದೇನು ಲೈನು ಪಾನು ಎಲ್ಲ ಚೆನ್ನಾಗಿ ಆಗ್ತಿದ್ದೀ, ಎಲ್ಲೆಲ್ಲಿ ಯಾವ್ಯಾವತ್ತು ಹೋಗ್ಬೇಕು, ಎಲ್ಲೆಲ್ಲಿ ತಂಗಬೇಕು, ಎಲ್ಲೆಲ್ಲಿ ಊಟ ಮಾಡ್ಕೋಬೇಕು, ಏನೇನು ನೋಡ್ಬೇಕು ಅನ್ನೋದ ಒಂದ ಬರ್ದಿಟ್ಬಿಡಪ್ಪ, ಹಂಗೆ ಮಾಡ್ಬಿಡಮ್ಮ. ಅಂದ್ರೆ ಅಷ್ಟು ಜಾತ್ರೆ ಮುಗಿಸ್ಕೊಂಡು ಊರಿಗೆ ಬರೋದು ಅದೇನ ಈಗ ವರ್ಷ ಪೂರ್ತಿ ನಮ್ಮ ಊರ್ನಾಗೆ ಇರೋದಿಲ್ವಾ? ಅಲ್ಲಕವ್ವ, ದುಡ್ಡಿರೋರು ಇದೇನೋ ಮೇಲೆ ಆಡ್ತದಲ್ಲ ಆಡ್ತದಲ್ಲವ್ವ, ಏರೋಪ್ಲೇನ್ ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿ ಅನ್ಕೊಂಡು ತಿಂಗಳನ್ಗಟ್ಲೆ ಹೋಗೋದಿಲ್ವಾ? ನಾಮ ಯಾಕೆ ಹೋಗ್ಬಾರ್ದು ಜಯಣ್ಣ? ನೀನ್ ಅಂದಿದ್ದ ಗೆಪ್ತಿ ಆಯ್ತು. ಹೇಳಪ್ಪ, ಮೊನ್ನೆ ಮಂಡ್ಯದಾಗ ಒಂದ್ ಹಬ್ಬ ಮಾಡಿದ್ರಲ್ಲ, ಯಾವ್ದಪ್ಪ ಮಾರಿ ಹಬ್ಬವ? ಯಾವ್ದವ್ ಸಾಹಿತ್ಯ ಸಮ್ಮೇಳನ? ಅದವ್ವ, ಅದಕ್ಕ ಯಾರೋ ಗಾಡಿ ಕಟ್ಕೊ ಬಂದಿದ್ರಂತಲ್ಲಣ್ಣ ಪೇಪರ್ನಾಗೆಲ್ಲ ಅವ್ರದೇ ಸುದ್ದಿ. ಹಂಗೆ ನಾವು ಒಂದ್ ಕಮಾನಿನ ಗಾಡಿ ಮಾಡ್ಕೊಂಡು ಹೊಂಟೋಗಣ. ಏನಂದೇವಾ, ಬಸಪ್ ಕರ್ಕೊಂಡ್ ಹೋಯ್ತಾನೆ, ಬಸಪ್ ದಾರಿ ತೋರಿಸ್ತಾನೆ, ಹೋಗಬ್ಬಿಡು ಪಂಚ್ ಕಟ್ಟಮ್ಮ. ಅದು ಪಾತ್ರೆ ಮಾಡ್ಲ ಮಡಿಕೋಬಿಟ್ಟು ಉಳ್ಳಿ ಕಾಳು ಹಸಿ ಅಕ್ಕಿ ರಾಗಿ ಹಿಟ್ಟು ಹಸಿಟ್ಟು ಎಲ್ಲ ಮಡಿಕೋಬಿಟ್ರೆ ಇದ್ ಕಡೆನೆ ಒಲೆ ಕಚ್ಕೊಳ್ಳೋದು. ಮುದ್ದೆ ಹೆಂಗು ಚೆನ್ನಾಗ್ ತೊಳಸ್ತಾನೆ ಯಾರು? ನಮ್ ಚಂದ್ರಣ್ಣ. ನೀನ್ ಕಾಳು ಉಳಿ ಚಂದ ಮಾಡಿ, ಇನ್ನೇನವ ಇನ್ನೇನ ಬಿಡಪ್ಪ, ಚಂದಾಗಿರ್ತೈತೆ. ಈಗ ನೋಡಪ್ಪ, ಏನ್ ದಿಕ್ಕು ದೇಸ ಇಲ್ದೇ ಇರೋವ್ರ ನಾವು. ಈಗ ಊರೂರ್ ತಿರುಗಿರುವ ಒಂದಷ್ಟು ಜನ ಪರಿಚಯಿಸ್ತಾನೆ, ಮನೆ ಇಲ್ವಪ್ಪ, ನೆಂಟ್ರಿಸ್ಟರ್ ಮನೆ ಇಲ್ವಾ, ಅದು ಇರ್ತೈತೆ. ಹೋಗಂ ಬಿಡು. ಆದ್ರೆ ಯಾಕೆ ಹೋಗಿ ಸುಮ್ನೆ ತೊಂದ್ರೆ ಕೊಡುದು? ನಮ್ಮ ಹಳ್ಳಿ ಕಡೆ ನೆಂಟ್ರಿ ಗಿಂಟ್ರ ಬಂದ್ರೆ ತೊಂದ್ರೆ ಅನ್ಕೊಂಡಾರ, ಅಯ್ಯೋ ಅತಿಥಿಗಳು ಬಂದವ್ರೆ ನಮ್ ಕಡೆಯವ್ರು ಬಂದವ್ರೆ ಅಂತ ಬೋ ಖುಷಿ ಪಡ್ತಾರ ಬಿಡು ಜಯಣ್ಣ. ಆಯ್ತು ಬಿಡಪ್ಪ, ತುತ್ತಾಗಕ್ಕೆ ನಿಂದರ್ದಾರ ನಮ್ಮ ಹಳ್ಳಿ ಜನ. ಅದ್ ಯಾಕೆ ಅಷ್ಟೊಂದಂಗೆ ಹೇಳಿ? ಹಂಗಲ್ಲ ಹೇಳಿದ್ದು, ಹೋಯ್ತಾ ಇರ್ತೀವಿ ಹಂಗಂಗೆ ಅಲ್ಲೇ ತಂಕೊಂಡು ಹೋದ್ರೆ ಆಯ್ತು. ಹೊಟ್ಟಸ್ ಕಡೆ ನಿಲ್ಲಿಸ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಆಯ್ತು. ಅಂದ್ರೆ ಇವನಿ ಮುದ್ದೆ ತೊಳ್ಸದೆ ಕೆಲ್ಸ ಕೊಟ್ಬಿಟ್ರೆ ಬ್ಯಾರಿ ಇನ್ನೇನು ಇರಕ್ಕಿಲ್ವಲ್ಲ ನನ್ಗೆ. ಯಾಕಪ್ಪ, ನನಗ ಮುದ್ದೆ ಮಾಡೋದು ಖುಷಿಯೇ, ಅದು ಒಂದ್ಸದಲ್ಲಪ್ಪ, ಚೆನ್ನಾಗಿರ್ತದ ಕಣ ಅದು. ಈಗ ನಿನ್ ಮುದ್ದೆ ಅಂತಿದ್ದಾಗೆ ಗೆಪ್ತಿ ಬತ್ತು. ಮೊನ್ನೆ ಪಶುಪಾಲನಾ ಇಲಾಖೆನವರು ಬಂದಿದ್ರು. ಏನವ್ವ ನೀನು ಕೇಳಿಸ್ಕ, ಈಗ ಜಾನುವಾರು ಗಣತಿ ನಡೀತದಂತೆ ಭಾರತ ದೇಶದಾಗೆ. 20 ಕಿತ ಮಾಡೋರಂತ ಈಗಾಗ್ಲೇಯ, ಇದು 21ನೇ ಕಿತ. ಏನಪ್ಪ ಹೇಳಪ್ಪ, 160-180 ಪಟ್ಟಿ ಮಾಡ್ಕೊಂಡವ್ರೆ, ಯಾವ್ದನ್ನು ಬಿಡುದಿಲ್ಲ. ಬೀದಿ ನಾಯಿನೂ ಬಿಡುದಿಲ್ಲ, ಬೀದಿ ಬೆಕ್ಕು ಬಿಡುದಿಲ್ಲ, ಬೀದಿನಾಗೆ ಕೊಲೆ ಬಸ ಓಡಾಡ್ತಿದ್ರ ಅದನ್ನು ಬಿಡುದಿಲ್ಲ, ಎಲ್ಲವನು ಎಣಸ್ ಮಾಡ್ಬಿಡ್ತಾರಂತೆ. ಅಲ್ಲ ಕಂಜಯ್ಯ ಅಣ್ಣ, ಈಗ ಬೀದಿ ನಾಯಿನೂ ಬಿಡೋದಿಲ್ಲ ಅಂತಿದ್ದ, ಬೀದಿ ಬೇಕು ಬಿಡೋದಿಲ್ಲ ಅಂತಿದೆ, ಎಣಿಸ್ತಾರ ಕಣ. ಮೂಕಪ್ಪ, ನಾನು ಅದನ್ನೇ ಹೇಳಕ್ ಹೊಂಟಿರೋದು ಕಣ. ಈಗ ಈ ಬೀದಿಲಿ ಎಣಿಸ್ಕೊಂಡ್ ಬರ್ತಿರ್ತಾರೆ, ಅದು ಪಕ್ಕದ ಬೀದಿಗೆ ನಾವು ಹೋದ್ಮೇಲೆ ಅದೇ ಕಡೆಗೆ ಬಂದ್ಬಿಟ್ರೆಕ್ಕ ಸಿಕ್ಕೋದು ಅಲ್ಲ. ಆಯಾಯ ಬೀದಿನಾಗಿರೋ ನಾಯಿನ ಬೀದಿನಾಗಿರೋರ್ ಕೊಡ್ಬೇಕು. ನೆಗಚಾಟಿಕೆ ವಿಚಾರ ಅಲ್ಲ, ದೇಶದ ಮಟ್ಟದಲ್ಲಿ ಯೋಚನೆ ಮಾಡು, ಅವ್ರಿಗೆ ಒಂದು ಲೆಕ್ಕ ಸಿಗ್ಬೇಕು. ಈಗ ಒಂದು ಯೋಜನೆ ಹಾಕಕ್ಕೆ, ಈಗ ನೋಡಪ್ಪ ನಮ್ಮ ಮೈಸೂರು ಜಿಲ್ಲೆನಾಗೆ 1-1.5 ಲಕ್ಷದಷ್ಟು ದನ ಅಂತೆ ಹಾಲು ಕೊಡೋವು. 8-8.5 ಲಕ್ಷ ಲೀಟ್ರ್ ಹಾಲು ಸಂಗ್ರಹಣೆ ಆಯ್ತು ಮೈಸೂರು ಜಿಲ್ಲೆನಾಗೆ. ಈ ತರ ಲೆಕ್ಕ ಮಡಿಕೊಂಡ್ರೆ ಸರ್ಕಾರದವ್ರಿಗೆ ಯೋಜನೆ ಹಾಕಕ್ ಅನುಕೂಲ ಆಯ್ತದೆ. ಯಾಕೆ ಗೊತ್ತೋ, ಈಗ ಲಸಿಕೆ ಹಾಕ್ತಾರಪ್ಪ, ಕಾಲ್ಬಾಯಿ ಜ್ವರದ ಲಸಿಕೆ ಹಾಕ್ತಾರೆ, ಆಮೇಲೆ ಕಂದು ಹಾಕೋ ರೋಗಕ್ಕೆ ಲಸಿಕೆ ಹಾಕ್ತಾರೆ, ಕುರಿಗಳಿಗೆ ಲಸಿಕೆ ಹಾಕ್ತಾರೆ, ಹಂದಿಗಳಿಗೆ ಲಸಿಕೆ ಹಾಕ್ತಾರೆ. ಈಗ ಎಷ್ಟು ಲಸಿಕೆ ಬೇಕಾಯ್ತದೆ, ಯಾವಾಗ ಹಾಕ್ಬೇಕು, ಎಲ್ಲೆಲ್ಲಿ ಕಳಿಸ್ಕೊಡ್ಬೇಕು, ಯಾವ ಊರಿಗೆ ಅದನ್ನ ಕಳಿಸ್ಬೇಕು, ಇದಕ್ಕೆಲ್ಲ ಲೆಕ್ಕಾಚಾರ ಹಾಕಕ್ಕೆ ಅವ್ರು ಗಣತಿ ಮಾಡ್ಬೇಕಲ್ವಾ. ಈಕೀತದ್ದು ವಿಶೇಷವಾದ ಗಣತಿ ಹೆಂಗೆ ಅಂತ ಹೇಳಿಯ, ಇಲ್ಲಿ ತಂಗ ಕೈಯಲ್ಲಿ ಬರ್ಕ ಬರೋರು, ಆಮೇಲೆ ಇಲ್ಲಿ ಬಂದು ಜಿಲ್ಲಾ ಮಟ್ಟದಾಗೆ ಕೊಡೋರು. ಈಕೀತ ಹಂಗಲ್ಲ, ಮೊಬೈಲ್ ಇರ್ತೈತಲ್ಲ ಆನ್ಲೈನ್ ಅವರು ಕೊಳ್ಳಿಗೆ ಒಂದ್ ಕಾರ್ಡ್ ಹಾಕ ಬರ್ತಾರೆ, ಅವ್ರ ಮನೇನ ಕುಂತ್ಕೊಬಿಟ್ಟು ಅವ್ರು ಏನೇನ್ ಹೇಳ್ತಾರೋ ಎಲ್ಲಾದ್ನು ಅಲ್ಲೇ ಪಟ ಪಟ ಪಟ ಪಟ ಪಟ ಅಂತ ಒತ್ಬಿಟ್ಟು ನಿನ್ ಫೋಟೋನು ಹೊಡೆದ್ಬಿಟ್ಟು ಹಾಕ್ಬಿಡ್ತಾರೆ. ಅದ್ ಹೆಂಗ್ ಅನುಕೂಲ ಆಯ್ತದ ಗೊತ್ತಾ? ಈಕೀತ ನೀನು ಇನ್ನೇ ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀಯ, ಆ ಇನ್ಫಾರ್ಮೇಶನ್ನ ಮಡಿಕೊಂಡು ಮುಂದಿನ್ಕಿತ ಅವರು ಹಾಕಕ್ ಬರ್ತಾರಲ್ಲ, ಅವಾಗ ಲೆಕ್ಕ ಹಾಕ್ತಾರೆ. ಓದ್ಕಿತ ಕಾಲ್ಬಾಯಿ ಜ್ವರ, ನಾಲ್ಕು ಹಸುಗೆ ಚಂದ್ರನ ಹಾಕಿಸ್ಕೊಂಡಿದ್ದ, ಈಕೀತ ಮೂರೇ ಹಸು, ಇನ್ನೊಂದೆಲ್ಲೋಯ್ತು. ಅಲ್ಲಿ ಕುಂತ್ಕೊಂಡ್ ಕೇಳ್ತಾರೆ ದೆಲ್ಲಿನಾಗೆ ಸತ್ತೋಯ್ತು ಅಥವಾ ಎಲ್ಲರೂ ಬೇರೆ ಕಡೆ ಮಾರಿದ್ರೆ ಎಲ್ಲೋಯ್ತು, ಎಲ್ಲೋಯ್ತು, ಅಲ್ಲಿ ಸೇರ್ಕೊಂಡಿರ್ಬೇಕು, ತಗೊಂಡಿರೋನ್ ಯಾರ ಅಲ್ಲಿಗೆ ಸೇರಿಸ್ತಾರ ಲೆಕ್ಕವ ಅಲ್ವಾ. ನೋಡಪ್ಪ ನೀ ಚೆನ್ನಾಗಿ ಹೇಳ್ದೆ ಕಂಜಯ್ಯಣ್ಣ, ಈಗ ಹೆಂಗ್ ಲೆಕ್ಕ ಹಾಕ್ದರು ಅಂತ. ಈಗ ಜಯಣ್ಣನ ಹಟ್ಟಿ ಮುಂದೆ ಓಡಾಡ್ತಿರ ನಾಯಿಗಳು ಆಯ್ತಾ, ಬೆಕ್ಕಗಳು, ಹಟ್ಟಿ ಪಕ್ಕ ಇರೋ ಎತ್ತುಗಳು, ಹಸುಗಳು, ಹಂಗೆಲ್ಲ ಕಣ್ಣ ನಮ್ಮ ಹಟ್ಟಿಲೇ ಬೆಕ್ಸ್ ಹಾಕಿರ್ತೀವಿ, ನಮ್ಮ ಹಟ್ಟಿಲಿ ಎಷ್ಟು ಬೇಕೈತೆ ಹೇಳೋದು. ಇವನು ಬೀದಿ ನಾಯಿಗೆ ಒಂದ್ ಕಿತಾನು ಅನ್ನ ಹಾಕಿಲ್ಲ, ಹಂಗಾಗಿ ಇವನಿಗೆ ಗೊತ್ತಿಲ್ಲ, ಸುಮ್ಮುಕ್ ಮಾತಾಡ್ತಾನೆ. ಈಗ ಬೀದಿ ನಾಯಿಗಳಿಗೆ ಅನ್ನ ಹಾಕೊಂಡಿದ್ದವ್ರಿಗೆ ಮನೆ ಮುಂದೆ ಎಷ್ಟು ನಾಯಿ ಬರ್ತವೆ ಅಂತ ಗೊತ್ತಾಗುದಿಲ್ಲ. ಜಯಣ್ಣ ದೇವ್ರ ಮೆಚ್ಚ ನಾ ಮಾತಾಡಪ್ಪ, ಯಾರು ಬೀದಿ ನಾಯಿಗೆ ಅನ್ನ ಹಾಕ್ತಾ ಇರೋನು ಮನಸ್ನಾಯ ಹೇಳ್ತಾ. ಈಗ ನೋಡು, ಈಗ ನಮ್ಮ ಹಟ್ಟಿ ಹತ್ರ ನಾನೊಂದ್ ಮೂರ್ ನಾಯಿಗೆ ರಾಗಿ ಗಂಜಿ ಹಾಕ್ತೀನಿ, ದಿನ ಒಂದಿಷ್ಟು ಅನ್ನ ಹಾಕ್ತೀನಿ, ಅವ್ ಇಲ್ಲೇ ಬಿದ್ದಿರ್ತಾವ, ಎಲ್ಲಾರು ಹೋಯ್ತಾವ. ಈಗ ನೀನು ನಾಯಿಗೆ ಅನ್ನ ಹಾಕ್ತಿದ ಅದು ಬಂದ್ಬಿಟ್ಟು ನಮ್ಮನೆ ದಿಕ್ ಬಂದ್ರೆ ಅಲ್ಲಿಗೆ ಯಾವಾಗ್ಲೂ ಇಲ್ಲೇ ಇರ್ತದೆ ಮನೆ ಕಾಯ್ಕೊಂಡು, ಹಂಗ ಲೆಕ್ಕ ಸುಲಭ ಬಿಡು. ಹಣ ಈಗ ನಾಯಿಗಳು ಹೆಂಗ್ ಮಾಡ್ಕೊಂಡ್ಬಿಟ್ಟವ ಗೊತ್ತಾ, ಈ ಬೀದಿ ನಾಯಿ ಆ ಬೀದಿ ನಾಯಿನ ಬಿಡೋದಿಲ್ಲ, ಅವೇ ಒಂದ್ ಗುಂಪು. ಗುಂಪೇನಿಲ್ಲ ಕಣವ್, ಆ ನಾಯಿ ಆ ಗಲ್ಲಿನಲ್ಲಿ ಸೇರು ಅಂದ್ರೆ ಇದು ಸಿಂಹ ಅಣ್ಣ. ಈಗ ಬೀದಿ ನಾಯಿ ಹೆಂಗ್ ಲೆಕ್ಕ ಹಾಕ್ತಾರೆ ಅಂತ ತುಂಬಾ ತಲೆ ಕೆಡಿಸ್ಕೋಬೇಡ, ಅವ್ರ ಹೆಂಗೋ ಲೆಕ್ಕ ಹಾಕತ್ತಾರೆ. ಈಗ ನಿಂದಿರೋದ್ ವಿಚಾರ ಏನು ಅಂದ್ರೆ ಲೆಕ್ಕ ಹಾಕ್ಬಿಟ್ಟಾರಪ್ಪ, ನಿಮ್ ಮನೆ ತಗ್ ಬರ್ತಾರಲ್ಲ ಅವಾಗ ಸರಿಯಾದ ಮಾಹಿತಿ ಕೊಡ್ಬೇಕು. ಅವ್ರು ಸುಳ್ಕೊಳ್ಳಿ ಹೇಳ್ಬಾರ್ದು, ಎದ್ರಕಬಾರ್ದು. ಯಾಕೆ ಹೇಳಿಯ, ಸರ್ಕಾರದವ್ರು ಬಂದೇನ್ ಹಿಡ್ಕೋ ಹೋಗುದಿಲ್ಲ ನೀನ್ ಸಾಕಿರೋ ಧನ್ವ, ನಿಮ್ ಮನೇಲಿ ನಾಕ್ ಕಟ್ಬಿಟ್ಟು ಎಲ್ಡು ಅಂತ ಹೇಳೋದು, ನಾಕ್ ಹೇಳ್ಬಿಟ್ರೆ ಏನಾದ್ರು ಟ್ಯಾಕ್ಸ್ ಗಿಕ್ಸ್ ಹಾಕ್ಬಿಡ್ತಾರೆ ಅಂತ ಅನ್ಕೋಬಾರ್ದು. ಸರ್ಕಾರ ಮಾಡ್ತಿರೋದು ದೇಶದ ಮಟ್ಟದಲ್ಲಿ ಯೋಜನೆಗಳನ್ನ ಮಾಡಕ್ಕೆ ಮತ್ತೆ ಸಹಾಯಧನ ಬಿಡುಗಡೆ ಮಾಡಕ್ಕೆ. ಹಂಗಾಗಿ ಫೆಬ್ರವರಿ ಕೊನೆ ತನಕ ನಡೀತದೆ. ಅವರು ಕಾರ್ಡ್ ಹಾಕೊಂಬತ್ತಾರೆ, ಕೈಯಾಗ ಒಂದ್ ಮೊಬೈಲ್ ಇಟ್ಕೊಂತಾರೆ, ಕೇಳೋ ಪ್ರಶ್ನೆಗಳಿಗೆಲ್ಲ ತುಂಬಾ ಉದ್ದಿರ್ತದೆ ಪ್ರಶ್ನೆಗಳು, ಹೇಳದ್ನಲ್ಲ 170-180 ಪಾಯಿಂಟ್ ಬರ್ಕೊಂಡ್ಬಂದಿರ್ತಾರೆ. ಮತ್ತದನ್ನೆಲ್ಲ ಆನ್ಲೈನ್ ಆಗಿ ಹಾಕ್ಬೇಕಲ್ಲ, ಟೇಮ್ ತಗೋತಾರೆ. ಒಂದ್ ದಿನಕ್ಕೆ ಅವ್ರು ಹೇಳ್ದಂಗ 10 ಮನೆ ಮಾಡ್ಬೋದಂತ ಅಷ್ಟೇ. ಹಂಗೆ ಅವ್ರು ಬಂದಾಗ ಸಹಕರಿಸ್ಬೇಕು, ಇದಾಗಿ ಜಪ್ತಿ ಮಡಿಕಳಿ. ಯಾರು ಸಿಗ್ತಾರೋ ಅವ್ರೆಲ್ಲಾರ್ಗೂ ಈ ಮಾಹಿತಿ ಹೇಳಿ, ಅವ್ರ ಉಪನಿರ್ದೇಶಕರೇ ಬಂದು ಹೇಳಿದ್ರು ಮನೆ ತವಕ್ಕೆ. ಆಮೇಲೆ ಅದನ್ನೆಲ್ಲ ತೋರಿಸಿದ್ರು ಕವ ಚಂದಾಗ ಐತೆ. ಈಗ ಜಾನುವಾರು ಗಣತಿ ಮಾಡ್ತಾವ್ರೆ, ಅವ್ರಿಗೆಲ್ಲ ಸಹಕಾರ ಕೊಡುಮ್ಮ. ಆಯ್ತು, ಜಾತ್ರೆಗೂ ಹೋಗುಮ್ಮ ಗಾಡಿ ಕಟ್ಟು. ಇಲ್ಲಕ್ಕ ಅಜಯಣ್ಣ ಹೇಳದ್ನಲ್ಲಪ್ಪ, ಅದೇನ ಹೇಳದಲ್ಲಪ್ಪ, ನೀಲ ಸಂಕ್ರಾಂತಿ ಹಬ್ಬ ಅದ ಹಾಕ್ಬಿಡು ಆಯ್ತಾ ಮಾಡಮ್ಮ. ಅಲ್ಲ ಕಣ್ಣ, ಸಕ್ಕರೆ ಹಚ್ಚು ಎಳ್ಳು ಎಲ್ಲ ಮಾಡ್ಕೊಂಡಿದ್ದೆ. ಅಯ್ಯೋ ಬಿಡು, ನನಗ ಆ ಭಾರ ಇನ್ನು ಬಿದ್ದಿಲ್ಲ ಕಣ್ಣಿದ್ದೆಕವ. ನಮ್ಮನೆ ಒಳಗು ಅದನ್ನ ಮಾಡ್ತಾವಳೆ ಕೆಂಪಿ, ಕೆಂಪಿನೂ ಅದೇನ ನಮ್ಮನೆಯೊಳಗು ಎಲ್ಪ ಮಾಡ್ತಾವಳೆ, ಇಬ್ರು ಸೇರ್ಕೊಂಡು ಏನೋ ಮಾಡ್ತಾವ್ರ ಕಂಡ್ ಬಿಡು ಆಯ್ತಾ. ಏನೋ ಕೊಟ್ಟಾಗ ತಿಂತ ನೀನು. ಅಲ್ಲ ಈಕೀತ, ನಾನು ನೀನು ಕಂಬ್ಲಕ್ಕ ಮೂರು ಜನ ಒಟ್ಟಿಗೆ ಹೋಗಿ ಎಳ್ ಬೀರ್ಬಿಡುಮ. ಅಲ್ಲಕ್ಕಪ್ಪ, ಬಾಳೆಹಣ್ಣಕ್ಕೆ ಬಾಳೆಹಣ್ಣು ಕಿತ್ಲೆಹಣ್ಣು ಕೊಟ್ಬಿಟ್ಟು ಇಂದ್ ಕೂಟನೆ ತಿನ್ಕ ಬರ್ಬಿಡ. ಜಯಣ್ಣ ಏನ್ ಅನ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ ಕೇಳು ಇಲ್ಲಿ ವಸಿಯ, ಜಯಣ್ಣ ಏನ್ ಅನ್ಕೊಂಡ್ಬಿಟ್ಟವನೆ ಅಂತಂದ್ರೆ, ಈಗ ನೀನ್ ಯಾರ್ದಮ್ ಮನೆ ಕೊಡಕ್ಕೆ ಅಂತ ಏನೋ ತಗೊಂಡ್ ಹೋಯ್ತಿದ್ದ, ಅವ್ರ ಇದಕ್ಕಿಲ್ಲ ಅದಿಲ್ವಲ್ಲ ಕೊಡು ಅಂತ ಅನ್ಬಿಟ್ಟು ತನ್ ಜೇಬ್ ಹಾಕೊಂಡು ನಾಳೆ ತಿನ್ಕೊಳ್ಳಮ್ಮ. ನಾನೇನ್ ತಂದಿರೋದಿಲ್ವೇ, ನೀನು ತಂದಿದ್ದೆಯಪ್ಪ. ಈಗ ಬೀರಕ್ಕೆ ಎಳ್ಳು ತಗೋಬತ್ತೀನಿ, ಬಾಳೆಹಣ್ಣು, ಆಮೇಕೆ ಕಿತ್ಲೆ ಹಣ್ಣು, ಆಮೇಕಿಂದ ಕಬ್ಬಿನ ತುಂಡು. ಓಹೋ, ನಂಗೇನ್ ಹೇಳ್ಕೊಡ್ಬೇಡ ನೀನು, ಭಾರವಾಗಿರೋದ್ನ ನೀನ್ ಹಿಡ್ಕೊ, ಅದರಾಗಿರೋದ್ ನಾನು ಹಿಡ್ಕೊತೀನಿ. ಕಬ್ಬು ಬಾಳೆಹಣ್ಣು ಬಿಟ್ಟು ಅವನ್ಗೆ ಚಂದ್ರನ ಕೈಲಿ. ಆಯ್ತು ಬಿಡವ, ಹಿಡ್ಕೊಳ್ಳಮು. ಈಗ ನೋಡಪ್ಪ ಅದೇನೋ ಸಿ ಕಿಚ್ಚಾಯ್ಸಕ್ಕೆ ಸಿದ್ಧತೆ ಮಾಡ್ಕ. ಸಂಗೀತ ಮಾಡಿದ್ದಲ್ಲ, ನಿಮ್ ಜಮೀನ್ ಚಂದಾಗದೆ ಅಲ್ಲೇ ಊರಿಂದೆಲ್ಲ ಆಯ್ಕ ಬಂದ್ಬಿಡ. ಆಯ್ತು ಬಿಡಪ್ಪ, ನಿಮ್ ಜಮೀನಾಗೆ ಕಿಚ್ಚಾಯಿಸೋದು ಆಯ್ತು. ಇದು ಯಾಕವಸಿ ಸಳಿ ಜಾಸ್ತಿ ಆಗ್ಬಿಟ್ಟದಲ್ವಾ, ಗಡಗಡ ಅನ್ನಂಗ ಆಗ್ಬಿಟ್ಟದೆ. ಅಯ್ಯೋ, ಚರ್ಮಗಿರ್ ಮೇಲೆ ಒಡಕತ್ತ ಬಿದ್ದದೆ ಅಲ್ವಾ, ಬಿಗದ್ಕತ್ತದೆ. ಕೊಬ್ಬರಿ ಎಣ್ಣೆ ಹಚ್ಕೋಬೇಕು. ಏನ್ ಗೀರ್ ಗೀರಿದ್ರೆ ಒಳ್ಳೆ ಸ್ಲೇಟ್ ಕಂಡಂಗ್ ಕಾಣ್ತದೆ ಕೈ ಕಾಲು ಎಲ್ಲ. ಕರ್ಗಿರೋರೆಲ್ಲ ಬೆಳಗಾಗ್ಬಿಟ್ಟವ್ರೆ. ಅಯ್ಯೋ ಇಲ್ವಾ, ಬೂದು ಮುಖ ಎಲ್ಲ ಒಡೆದು ಬೆಳ್ಳಗಲ್ಲ ಕೈ ಬೂದು ಒಳಿತ ಕುಂತವ್ರೆ. ಅದಕ್ಕೆ ಹೊಸಿ ಏನಾರು ಅದೇನ್ ಮಾಡಿಸ್ದಯ್ಯಪ್ಪ ಇವತ್ತು ನಮ್ ಕಮಲಕ್ಕ ಕೈ ಚಿಲ್ಕಸ್ಕಂಗ್ ಕುಂತಿದ್ಲು. ಚಿಲ್ಕ ಹಾಕಂಡ ಚಿತ್ಕಸ್ಕೊಂಡು ಹೋದ್ಯ ಅಲ್ಲ, ಚಿಲ್ಕಸ್ ಚಿಲ್ಕ ಹಾಕೊಂಡು ಕುಂತವಳೆ ಅನ್ಕೊಂಡ್ಬಿಟ್ಟಿ. ಚಿಲ್ಕವ್ರೆ ಎಲ್ಲವ ಕರೆದು ಖಾರ ಮಾಡವಳೆ ಅಂತ ಅನ್ಸುತ್ತೆ. ಆಯ್ತು ಕಯ್ಯ ಕೊಡ್ತಾಳೆ ಯಾವ ಅದ್ರ ಜೊತೆಗ್ ಬೆಲ್ಲದ ಕಾಪಿನ ತಕ ಬಂದ್ಯಾವೋ ಬಿರ್ ಬಿರ್ನೆ ಸಳಿ ಆಯ್ತದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೆ ಸಿ ವೀರಣ್ಣ, ಕುಲಪತಿಗಳು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣ ನಂದಿನಗರ ಬೀದರ್ನಲ್ಲಿ ಇದೇ ಜನವರಿ 17-19 ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಸದರಿ ಮೇಳವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಜೀವನೋಪಾಯ ಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸದರಿ ಮೇಳದಲ್ಲಿ ಜಾನುವಾರುಗಳ ವಿವಿಧ ತಳಿಗಳು ಅಂದರೆ ಹಸು, ಎಮ್ಮೆ, ಎತ್ತು, ಓರಿ, ಕುರಿ, ಮೇಕೆ, ಹಂದಿ ಇತ್ಯಾದಿ ಜಾನುವಾರುಗಳ ವಿವಿಧ ತಳಿಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಮೀನು ಸಾಕಾಣಿಕೆಗೆ ಅವಶ್ಯಕ ಇರತಕ್ಕಂಥ ವಿವಿಧ ಮೀನಿನ ತಳಿಗಳು, ಅಲಂಕಾರಿಕ ಮೀನಿನ ತಳಿಗಳ ಪ್ರದರ್ಶನವೂ ಸಹ ಇರುತ್ತದೆ. ಮತ್ತು ಕೋಳಿ ಪ್ರಪಂಚದ ಅಡಿಯಲ್ಲಿ ವಿವಿಧ ಕೋಳಿಯ ತಳಿಗಳು, ಅದರಲ್ಲೂ ವಿಶೇಷವಾಗಿ ಕೋಯಿಲ್ಸ್ ಇರ್ಬೋದು, ಡಕ್ಕು, ಟರ್ಕಿ ಇತ್ಯಾದಿ ತಳಿಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದೆ. ಇದಕ್ಕೆ ಪೂರಕವಾಗಿ ರೈತರಿಗೆ ಅತ್ಯವಶ್ಯಕವಾಗಿ ಸುಧಾರಿತ ಪಶುಪಾಲನಾ ಪದ್ಧತಿಗಳಿಗೆ ಅನುಗುಣವಾಗಿ ವಿವಿಧ ಪರಿಕರಗಳ ಮಳಿಗೆಗಳನ್ನು ಸಹ ಏರ್ಪಡಿಸಲಾಗಿದೆ. ಸದರಿ ಮಳಿಗೆಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಮಾಹಿತಿ ಮತ್ತು ಪ್ರಾತ್ಯಕ್ಷತೆ, ಇದರ ಜೊತೆಗೆ ರೈತರು ಮತ್ತು ವಿಜ್ಞಾನಿಗಳ ನಡುವೆ ಮಾಹಿತಿ ತಂತ್ರಜ್ಞಾನಗಳ ವರ್ಗಾವಣೆಯನ್ನು ಸಹ ಏರ್ಪಡಿಸಲಾಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಂಡುಕೊಳ್ಳೋಕ್ಕೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ವಿವಿಧ ಜಾನುವಾರು ಮತ್ತು ಮೀನುಗಾರಿಕೆಗೆ ಸಂಬಂಧಿತ ಉದ್ಯಮಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿ ಮತ್ತು ಲಭ್ಯವಿರುವ ಯೋಜನೆಗಳ ಮಾಹಿತಿಯನ್ನು ಸಹ ಕೊಡಲಾಗ್ತದೆ. ಆದ್ದರಿಂದ ರೈತ ಬಾಂಧವರು ಸದರಿ ಮೇಳದಲ್ಲಿ ಭಾಗವಹಿಸಿ ಸದರಿ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಇದೇ ತಿಂಗಳ 17, 18 and 19 ಅಂದರೆ ಇದೇ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರದಂದು ಬೀದರ್ನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಕುರಿತು ಇದುವರೆಗೆ ತಿಳಿಸಿಕೊಟ್ಟವರು ಬೀದರ್ನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಕೆಸಿ ವೀರಣ್ಣ ಅವರು. ಆಸಕ್ತ ರೈತ ಬಾಂಧವರು

ಈಗಾಗಲೇ ಇನ್ಫೆಸ್ಟ್ ಆಗಿಬಿಟ್ಟಿದೆ ಅಂತ ಅನ್ನೋದನ್ನ ಮತ್ತೆ ಸಂಗ್ರಹ ಮಾಡಿಟ್ಟರೆ ಏನೂ ಉಪಯೋಗ ಇಲ್ಲ. ಆದ್ದರಿಂದ ಕೀಟಪೇಡೆಗೆ ಒಳಗಾದ ಧಾನ್ಯಗಳನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ನೋಡಬೇಕು. ಅದರ ಲಕ್ಷಣಗಳು ಏನಪ್ಪ ಅಂತಂದರೆ ಧಾನ್ಯದ ಮೇಲೆ ತೂತಿರುತ್ತೆ, ಎಕ್ಸಿಟ್ ಹೋಲ್ಸ್, ಮತ್ತು ಧಾನ್ಯಗಳ ಮೇಲೆ ಮೊಟ್ಟೆಗಳಿರೋದು ಕಂಡುಬರುತ್ತೆ, ಧಾನ್ಯಗಳು ಜೇಡ್ರ ಬಲೆ ಅಂತ ವಸ್ತು ನೋಡನೆ ಹೆಣದುಕೊಂಡಿರೋದು ಕಂಡುಬರುತ್ತೆ, ಮತ್ತು ಧಾನ್ಯಗಳನ್ನಿಟ್ಟ ಚೀಲದ ಮೇಲೆ ಕೀಟಗಳ ಕೋಶಗಳು ಕೂಡ ಇರೋದು ಕಂಡುಬರುತ್ತೆ. ಸೊ ಇವೆಲ್ಲವನ್ನು ಇದೆಯೇ ಇಲ್ಲವೇ ಅನ್ನೋದನ್ನು ನೋಡಿಬಿಟ್ಟು ಆನಂತರ ಅದಕ್ಕೆ ತಕ್ಕಂತೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾಗ್ತದೆ. 14ರಂದು ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಟಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ಇವುಗಳಿಗೆ ರೆಸಿಸ್ಟೆನ್ಸ್ ಪವರು ತಡ್ಕೊಳ್ತಕ್ಕಂಥ ಶಕ್ತಿ ಅಂದರೆ ಎಕ್ಸ್ಟ್ರೀಮ್ ಟೆಂಪರೇಚರ್ಗೂ ಇವು ಹೆಚ್ಚು ಕಮ್ಮಿ ಅಡ್ಜಸ್ಟ್ ಆಗೋಂಥ ವೆರೈಟಿ ಇದು. ಟೆಂಪರೇಚರ್ ನಾವು ಸಾಮಾನ್ಯವಾಗಿ 18-30 ಡಿಗ್ರಿ ಇದಕ್ಕೆ ಸೂಕ್ತ ಅಂತ ಹೇಳಿದರೂ ಸಹ ಕಡಿಮೆ ಟೆಂಪರೇಚರ್ನಲ್ಲೂ ಸಹ ಇದ್ದು ಮತ್ತೆ ಮುಂದೆ ಅವು ಚಟುವಟಿಕೆನ ಮುಂದುವರ್ತವೆ ಈ ಹುಳುಗಳನ್ನು ಬಿಟ್ಟರೆ. ಹಾಗಾಗಿ ನೀರಿನ ಅಂಶ ನಾವು ಕಾಪಾಡ್ಕೋಬೇಕಿಲ್ಲಿ 30-40% ಮಾಯಿಶ್ಚರ್ ನೀರಿನ ಅಂಶ ಅದರಲ್ಲಿರಂಗೆ ನೀರನ್ನ ಹಾಗಾಗಿ ಚಿಮುಕಿಸ್ತಾ ಇರಬೇಕು. ಕೋಲಲ್ಲಿ ಒಂದೇ ಸಾರಿ ಬಿಟ್ಟು ಹೀಟ್ ಟೆಂಪರೇಚರ್ ಜಾಸ್ತಿ ಆಗದಂಗೆ ನೋಡ್ಕೊಳಕ್ಕೆ ಬೇಕಿದ್ರೆ ಆಡಿಸ್ಬೋದು. ಹಾಗಾಗಿ ಸಹ ಜನವರಿ 15 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವಿನ ಬೆಳೆ ಅಭಿವೃದ್ಧಿಗೆ ಇಲಾಖೆ ಯೋಜನೆಗಳನ್ನು ಕುರಿತು ಮಾತನಾಡುತ್ತಾರೆ ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜ್. ಈ ವರ್ಷ ತಮಗೆಲ್ಲ ಗೊತ್ತಿದೆ ಮಳೆ ಚೆನ್ನಾಗಿದೆ, ಮೇವಿನ ಬೆಳೆಗಳು ಬಂದಿದ್ದಾವೆ. ಆದಾಗ್ಯೂ ಕೂಡ ಮೇವನ್ನು ನಾವು ಹೆಚ್ಚು ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು ಏಪ್ರಿಲ್ ಮಾಹೆಯಲ್ಲಿ 13,000 ಮಿನಿಕಿಟ್ಗಳನ್ನು ನಾವು ರೈತ ಬಾಂಧವರಿಗೆ ಉಚಿತವಾಗಿ ಕೊಟ್ವಿ. ಅದ್ರ ಜೊತೆಗೆ ಈಗ ಮುಂಗಾರಲ್ಲಿ ಭತ್ತ ಹಾಕಿರ್ತಾರೆ, ರಾಗಿ ಹಾಕಿರ್ತಾರೆ, ಜೋಳ ಹಾಕಿರ್ತಾರೆ, ನಮ್ಮ ಮೇವನ್ನು ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಅವ್ರಿಗೆ ಆಸಕ್ತಿ ಇರಲ್ಲ ಅಂತ ಮನ್ಗಂಡು ಮುಂಗಾರಲ್ಲಿ ಕೊಟ್ಟಿಲ್ಲ. ಮತ್ತೆ ಈಗ ಡಿಸೆಂಬರ್ ಅಂತ್ಯಕ್ಕೆ ಮತ್ತು ಜನವರಿ 1ನೇ ವಾರದಲ್ಲಿ ಮತ್ತೆ ನಮಗೆ ಮೈಸೂರು ಜಿಲ್ಲೆಗೆ 11,000 ಹೆಚ್ಚು ಮಿನಿಕಿಟ್ಗಳು ಬಂದಿದೆ. 16ರಂದು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಸಪ್ನ MS ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ DS ಗುರು. ಈ ಕಂಪ್ಯೂಟರ್ ಸೈಂಟಿಸ್ಟ್ಗಳು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದಾಗ ಕೆಲವು ಆಪ್ಸ್ಗಳು ಇವತ್ತು ನಮಗೆ ನಮ್ಮ ಸಾಮಾನ್ಯವಾಗಿ ರೈತ ಬಡವ ಅನ್ನೋದು ಸಾಮಾನ್ಯ ಹೇಳ್ತೀವಿ ನಾವು. 99 ರೈತರು ಬಡ ಸ್ಥಿತಿಯಲ್ಲಿದ್ದಾರೆ, ಯಾಕೆಂದರೆ ಅವರು ಎಷ್ಟೇ ಕಷ್ಟಪಟ್ಟು ಬೆಳೆದರೂ ಕೂಡ ಅದಕ್ಕೆ ಒಂದು ಬೆಲೆ ಫಿಕ್ಸ್ ಮಾಡುವಾಗಲಿ ಅಥವಾ ಕಾರಣಾಂತರದಿಂದ ಆಗಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಿಂದಾಗಿ ಅಂಥ ಉತ್ತಮವಾದ ಬೆಲೆ ಸಿಕ್ಕದೆ ಅವರು ಖರ್ಚು ಜಾಸ್ತಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಪ್ರತಿಯೊಬ್ಬ ರೈತ ಇವತ್ತು ತನ್ನದೇ ಆದ ಒಂದು ಮೊಬೈಲ್ ಸೆಟ್ಟನ್ನಂತೂ ಕ್ಯಾರಿ ಮಾಡ್ತಾನೆ. ಜನವರಿ 17 ಶುಕ್ರವಾರ ತೆಂಗಿನ ಕೆಂಪು ಮೂತಿ ಹುಳುವಿನ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ GK ರಾಮೇಗೌಡ ಅವರೊಂದಿಗೆ ಮಾತುಕತೆ. ಕೃಷಿ ಕೆಲಸಕ್ಕೆ ಹೇಗೆ ನಮ್ಮ ನೌಕರು ಸಿಗ್ತಾ ಇಲ್ವೋ ಅಂತ ಇಲ್ಲೂ ಕೂಡ ತೆಂಗಿನ ಮರದಲ್ಲೂ ಅದೇ ಪರಿಸ್ಥಿತಿ. ಊರಿನಲ್ಲಿ ಹಿರಿಯರಿದ್ದಾರೆ, ಹಾಗೆ ಹಳೆ ಬೇರುಗಳಿದ್ದಾವೆ, ಮರ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಷ್ಟೇ. ಆದರೆ ಅದಕ್ಕೆ ಸಾಮರ್ಥ್ಯ ಕೊಡುವಂಥ ಅಥವಾ ನೀರು ಅಥವಾ ನಮ್ಮ ಪೋಷಕಾಂಶಗಳನ್ನು ಸಂಗ್ರಹಿಸಿ ಮರಕ್ಕೆ ಕೊಡುವಂಥ ಅಥವಾ ಅದಕ್ಕೆ ಒಂದು ತಾಕತ್ತು ಕೊಡುವಂಥ ಬೇರುಗಳು ನಮಗೆ ಕೊರತೆ ಉಂಟಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಆಳವಾಗಿ ಉಳುಮೆ ಮಾಡುವಂಥದ್ದು. ಅದಕ್ಕೋಸ್ಕರ ನಾನು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಏನು ಹೇಳ್ತಾ ಇದ್ದೀನಿ, ಉಳುಮೆ ಮಾಡೋದಿತ್ತು ಅಂದರೆ ಬುಡದಿಂದ 3-4 ಅಡಿ ನೀವು ಹೋಗಲೇಬೇಡಿ, ಬಿಟ್ಬೇಡಿ. ಜನವರಿ 18 ಶನಿವಾರ ಮಣ್ಣಿನಿಂದ ಕರಕುಶಲ ವಸ್ತುಗಳ ತಯಾರಿಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ನಂಜನಗೂಡು ತಾಲೂಕು ಸುತ್ತೂರಿನ ದಂಪತಿ HR ರಂಗಸ್ವಾಮಿ ಮತ್ತು SS ಭಾರತಿ. ಅಣ್ಣಗಳಿರೆಲ್ಲ ಜನವರಿ 19 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ ಎಲ್ಲಾ ಸೇರ್ಕ ಮಾಡಿದ್ರೆ ವ್ಯವಸಾಯ ಕಣ್ಣು ಮೂಕಪ್ಪ ಊರೊಟ್ಟಿನ ಕೆಲಸ ಅಂದ್ರೆ 120 ಆಗ್ಬಿಡೋದಲ್ಲ ಒಬ್ಬನೇ ಈಗ ಏನೋ ಸಾವು ನೋವು ಆಯ್ತು ನಮ್ ಇದನ್ನೀಕಪ್ಪ ನೀ ಯಾಕ ಧೈರ್ಯ ತಕ್ಕ ಹೋಗವ್ರು ಹೋದ್ರು ಬಂದಾರ ಹೋದ್ಮೇಲೆ ಅಂತ ಅನ್ಕೊಂಡು ಹೇಳಿ ಒಂಚೂರು ಸಮಾಧಾನ ಮಾಡ್ತಿದ್ರು. ಈಗ ಏನಾಗ್ಬಿಟ್ಟದೆ ಜಯಣ್ಣ, ಸಿಟಿ ದಿಕ್ಕೆ ಪಕ್ಕದ ಮನೇಲಿ ಯಾರು ಸತ್ತಿದ್ರು, ಯಾರು ಸತ್ತವ್ರೆ, ಎಲ್ಲಿದ್ರಿ ಇವರು, ಏನು ಗೊತ್ತಾಗೋದಿಲ್ಲಕ್ಕಪ್ಪ. ಅದಕ್ಕೆ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಅಂತ ಹೇಳ್ದಲ್ಲಪ್ಪ ನೀನು, ಏನೇನಾದದು, ಯಾರವರ ಮನೇಲಿ ಏನು ಕೆಲಸ ಮಾಡ್ತಿದ್ದರು ಅಲ್ಲ ಕಂಚ.